ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಂಧವರೇ, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರೈತ ಬಂಧವರೇ, ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಕೊಟ್ರೇಶಪ್ಪ ಅವರೊಂದಿಗೆ ಸಂದರ್ಶನ ಕೇಳುವರಿ. ಕೇಳಿ, ಕೃಷಿ ಅನುಭವ ಕುರಿತು ಶ್ರೀ ಕೊಟ್ರೇಶಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ಹಿರಿಯ ರೈತರಾಗಿರ್ತಕ್ಕಂಥ ಕೊಟ್ರೇಶಪ್ಪಕ್ಕೆ ಇವರು ಇದ್ದಾರೆ. ಅವರ ಕೃಷಿ ಅನುಭವಗಳನ್ನ ಇವತ್ತು ನಾವು ಕೇಳೋಣ. ನಮಸ್ಕಾರ ಕೊಟ್ರೇಶಪ್ಪರೇ. ನಮಸ್ಕಾರ ಸರ್. ಕೆ ಕೊಟ್ರೇಶಪ್ಪ ಅಂತ ನಮ್ಮ ಹೆಸರು. SLC ಇದೆ ನಮ್ಮದು. ನಮ್ಮ ವಯಸ್ಸು ಈಗ 60. 60 ವರ್ಷಕ್ಕೆ ಬಂದಿದ್ರಿ? ಬಂದಿದ್ವಿ. ನಿಮ್ಮ ಮೂಲತಃ ವೃತ್ತಿ ಜೀವನ ಕೃಷಿನೇ? ಮೂಲತಃ ವೃತ್ತಿ ಕೃಷಿ. ಕೃಷಿಯಲ್ಲಿ ನಾವು ನಮ್ಮ ಅಜ್ಜರ ಕಾಲದಾಗಿಂದ ಅದನ್ನ ಮಾಡ್ಕೊಂತ ಬಂದಿವಿ. ನಾವು ಅಪ್ಪನ ಅದನ್ನ ಮಾಡಿದ್ವಿ, ನಾವು ಅದನ್ನ ಮಾಡಿದ್ವಿ. ಇವೆಲ್ಲ ಕಲ್ಟಿವೇಟರ್ ಟ್ರ್ಯಾಕ್ಟರ್ ಇವೆಲ್ಲ ಬಂದವು. ಅವಾಗೆಲ್ಲ ನಾವು ಕೈಲಿ ರಂಟಿ ಹೊಡೆದಿವಿ, ಪೂರ್ವಿಯಲ್ಲಿ ರಂಟಿ ಹೊಡೆದಿವಿ, ಕೂರಿಗಿಲ್ ಬಿತ್ತೀವಿ. ಎಲ್ಲ ವ್ಯವಸಾಯ ಎಲ್ಲ ಬಡಿಗೆರೆ ಮಾಡಿದಂತ ಇದ್ರಾಗ ನಡೆದಿ ಸಲಕರಣೆಗಳು. ಆ ಸಲಕರಣೆಗಳು ನಡೆದಿ. ಅವ್ರು ಕೊಟ್ಟಿದ್ದ ಕುಂಟಿ ರಂಟೆ ಅವಾಗ ಹಂಗ ನಡೆದಿ. ಈಗೆಲ್ಲ ಈಗ ಬೇಜಾರು ಮಾಡ್ತಾರ ಹುಡ್ರು ನಮಗೆ. ವ್ಯವಸಾಯ ಅವಾಗ ನಂಗಿಲ್ಲ. ಈಗ ಅವಾಗ ಕಳೆ ತೆಗೆದ್ರ ಒಣಗಿ ಹುಲ್ಲ ಹುಲ್ ಇರ್ತದಲ್ಲ ಕಳೆ ತೆಗೆದ್ರ, ಈಗ ಬೆಳಿಗ್ಗೆ ಬಂದ್ಬಿಡ್ತದೆ ಹುಲ್ಲು. ಇವತ್ ಕಳೆ ತೆಗೆದ್ ಅಂದ್ರ ಅದು ಬೆಳಿಗ್ಗೆ ಬಂದ್ಬಿಡ್ತೈತಿ. ಆಮೇಲೆ ಜೇಕು ಅಂತವೆಲ್ಲ ನೀಟ್ ಆಗಿ ತೆಗೆಯಲ್ಲ. ಅದಕ್ಕೊಂದು ವಿಧಾನ ಇತ್ತು ಅವಾಗ. ಅವಾಗ ವಿಧಾನ ಅಂದ್ರೆ ಕುರ್ಚಿ ಹೆಂಗ್ ಇಡಬೇಕಾಗಿತ್ತು, ಕುರ್ಚಿನ ತುದಿ ಇಟ್ಟು ಎಳಿಬೇಕಾಗಿತ್ತು ಅವಾಗೆಲ್ಲ. ಈಗೆಲ್ಲ ಯಾರು ಮಾಡಲ್ಲ, ಮಣ್ಣು ಉಗ್ಗಿಬಿಡ್ತಾರ ಕಳೆಕ. ಕಳೆದಲ್ಲಿ ಹಂಗ ಆಗ್ಬಿಟ್ಟ ಜನ. ಆಮೇಲೆ ಆಳು ನಿಮ್ಮಪ್ಪ ಬಂದ್ರೆ ನಾವು ಬರಲ್ಲ ಅಂತಾರ. ಯಾಕಂದ್ರೆ ನಾವು ಸೂಕ್ಷ್ಮ ಗಮನಿಸ್ತೀರಿ ನೀವು? ಗಮನಿಸೋದಲ್ಲ, ನಾವು ಅವ್ರ ಇಟ್ಕೊಂಡಂಗ ಸಾಲ ಇಟ್ಕೊಂಡಿರ್ತೀವಿ. ನಮ್ಮದ ಬೇರೆ ಅವ್ರದ ಬೇರೆ. ಯಾಕಂತ ಇದು ವ್ಯವಸಾಯ ಈ ಬೆಳಕರತಿ ಹುಟ್ಟತ್ ಫುಲ್. ಅಂದ್ರೆ ನಿಮ್ದು ತುಂಬಾ ಅಷ್ಟು ಸ್ಟ್ರಾಂಗ್ ಇತ್ತವಾಗಿ ಸ್ಟ್ರಾಂಗ್. ಆಮೇಲೆ ಅವು ಒಂದ್ ಹುಲ್ ಹುಟ್ಟದಿಲ್ಲ, ನಾವು ಇಟ್ಕೊಂಡ್ ಸಾಲ್ ಒಂದ್ ಹುಲ್ ಹುಟ್ಟಿಲ್ಲ. ಏನೇನ್ ಬೆಳಿತಿದ್ರಿ ಅವಾಗೆಲ್ಲ ನೀವು? ಭತ್ತ, ಜೋಳ, ಮೆಕ್ಕೆಜೋಳ, ತರಕಾರಿ ಎಲ್ಲ ಬೆಳೆದಿವಿ. ಎಲ್ಲ ಟೊಮಾಟ, ಬದ್ನಿ, ಈರಿ, ಬೆಂಡಿ ಇವೆಲ್ಲ ನಮ್ಮ ಮನೆಗೆ ಉಪಯೋಗಿಸಕ ಎಲ್ಲ ಬೆಳಿತಿದ್ವಿ. ಮಾರಾಟಕ್ಕೆಲ್ಲ ತರಕಾರಿ ಬೆಳಿತಿದ್ದು ನೀವು? ನಾವು ಮಾರಾಟ ಮಾಡಿಲ್ಲ, ಮಾಡಿದ್ವಿ. ಕ್ಯಾರೆಟ್ ಅವನ್ನೆಲ್ಲ ಹಾಕಿದ್ವಿ, ಲಾಸ್ ಆದ್ವಿ. ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ನಮಗೆ ಕ್ಯಾರೆಟ್ ಬರೇ ಖಾಲಿ ಚೀಲ ಕೊಟ್ಟು ವಾಪಸ್ ಬಂದ್ವಿ ನಾವು. ಯಾಕೆ ಹೆಂಗಾಕಾಯ್ತು? ಅಲ್ಲ ಅವನ್ ತಗೊಳ್ಳಾರಿಲ್ಲ ಅವಾಗ. ಎಲ್ಲರೂ ಬಂದ್ಬಿಡಾರ, ಯಾರು ತಗೊಳ್ಳಾರ ತಗೊಳ್ಳಾರಲ್ಲ, ಫ್ರೀ ಕೊಟ್ಟು ಬಂದ್ಬಿಟ್ಟಿನಿ ಎಲ್ಲ ಜನಕ. ಹೊರಗೆ ನೋಡಿದ್ರೆ ದುಬಾರಿ ಇರ್ತಿತ್ತು. ಈಗ ದುಬಾರಿ ಐತ್ರಿ, ಅವಾಗಿಲ್ಲ. ಅವಾಗ ಇರ್ಲಿಲ್ಲ, ನಮ್ ಕಾಲದಾಗ ಇರ್ಲಿಲ್ಲ, ದುಬಾರಿ ಇರ್ಲಿಲ್ಲ. ಹಂಗಲ್ಲ, ಎಲ್ಲಾರು ಬೆಳೆಯರಲ್ಲ. ಸಾಮಾನ್ಯವಾಗಿ ಎಲ್ಲಾ ರೈತರು ಅವ್ರವ್ರ ಒಂದು ಪ್ಲಾಟ್ ಸಣ್ಣ ಪ್ಲಾಟ್ ಮಾಡ್ಕೊಂಡು ಎಲ್ಲಾದು ಆ ತರಕಾರಿ ಎಲ್ಲ ಬೆಳ್ಕೊಳ್ಳೋರು. ಈಜಿ ಅಂದ್ರೆ ಅವಾಗ ಖರೀದಿ ಮಾಡ್ತಿದ್ದಲ್ಲ, ಕಮ್ಮಿ ಖರೀದಿ ಮಾಡೋರು. ಹೆಚ್ಚಿಗೆ ಇದ್ದಾಗ ನಾವು ಹೋದಾಗ ಸಮಸ್ಯೆ ಆಗ್ಬಿಡೋದು. ಜೋಳ ಎಲ್ಲ ಬೆಳಿತಿದ್ರು ಊಟಕ್ಕೆ? ಜೋಳ ಬೆಳಿತಿದ್ವಿ. ನಿಮ್ ಮನೆಗೆ ಏನೇನ್ ಬೇಕಾಗ್ತಿತ್ತು ಊಟಕ್ಕೆ? ಊಟಕ ಅದು ಜೋಳ, ಬಿಳಿಜೋಳ. ಬಿಳಿಜೋಳ, ಬಿಳಿಜೋಳ ಹೈಬ್ರಿಡ್, ಹೈಬ್ರಿಡ್ ಭತ್ತ. ಈಗಲೂ ಭತ್ತ ನಾವ್ ಏನ್ ಮಾಡ್ತೀವಂದ್ರೆ ಈಗ ಮಾರಾಕ ಬೇರೆ, ಈಗ ನಮ್ಗೆ ಊಟಕ್ಕ ಬೇರೆ. ಹಂಗ್ಯಾಕೆ ಮಾಡ್ತೀರಿ ನೀವು? ಹಂಗ್ಯಾಕ್ ಮಾಡೋದಂದ್ರೆ ಕೆಲವರು ನಮ್ಮ ಈ ಭತ್ತ ಬೆಳೆದಿರ್ತೀವಲ್ಲ, ಸೋನಾ ಮಸೂರಿ ಬೆಳಿತೀವಿ. ಸೋನಾ ಮಸೂರಿ ಬೆಳೆದಾಗ ಏನಾಗತ್ತೆ ಅಂದ್ರೆ ನಾವು ಸೋನಾ ಊಟ ಮಾಡ್ತೀವಿ. ಮೊದ್ಲಿಂದ ನಮ್ಮ ಅಪ್ಪನ ಏನೈತಿ, ನಮ್ಮ ಅಜ್ಜರ ಕಾಲದ ನಮ್ಮ ಅಜ್ಜ 108 ವರ್ಷ ಬಾಳೆ ಐತಿ. 108 ವರ್ಷ 108 ಹಂಗಾಗಿರೋದ್ರಿಂದ ನಾವು ಊಟ ಈಗ ಮನೆ ಭತ್ತ ಬೆಳಿತೀವಲ್ಲ ನಾವು ರೈಸ್ ಮಿಲ್ ಕತ್ತೀಗ, ಅವಾಗೆಲ್ಲ ರೈಸ್ ಮಿಲ್ ಇದ್ದಲ್ಲ ಜಿನ್ನೆಗ ಮಾಡಿಸಿದ್ವಿ. ನಮ್ಮದು ಒಂದ ಪದರ ಒಳಬಿಡೋದು. ಈ ಒಳಗಡೆದೆಲ್ಲ ಈಗೆಲ್ಲ ತೆಗೆದು ಬಿಡ್ತಾರೆ ಪಾಲಿಶ್ ಮಾಡಿ ಬೆಳ್ಳಗ್ ಮಾಡ್ತಾರೆ. ಅಕ್ಕಿ ಒಳ್ಳೆ ಚೆನ್ನಾಗಿ ಕಾದದ್ದಿ ಸತು ಇರಲ್ಲ ಅದ್ರಾಗ. ಓಹೋ, ಹಂಗ ಅವಾಗಿನ ಬೇರೆ ಇದು ಈಗ ಬೇರೆ. ನಿಮ್ ಪ್ರಕಾರ ಉಣ್ಣೋ ಅಕ್ಕಿ ಬೆಳ್ಳಗಿರಬಾರ್ದು? ಬೆಳ್ಳಗಿರಬಾರ್ದು, ಕಪ್ಪಿದ್ರು ಏನಾಗಲ್ಲ, ಚೆನ್ನಾಗಿ ಆಗತ್ತೆ ಅಕ್ಕಿ. ಸೋನಾ ಮುಸುರಿ ನೀವು ನಿರಂತರವಾಗಿ ಬೆಳೀತಾ ಬಂದಿದ್ರಿ, ಆಮೇಲೆ ಈಗ ನೀವು ಮಾರುಕಟ್ಟೆಗೆ ಬೇರೆ ಬೆಳಿತೀರಿ, ಅದು ಯಾವ್ದು? ಯಾವ್ದು ಸೋನಾ ಮುಸುರಿನ? ಅದು ಗೊಬ್ಬರ ಹೆಚ್ಚಿಗೆ ಹಾಕಿರ್ತೀವಿ. ಓಹೋ, ಗೊಬ್ಬರ ಈಗೆಲ್ಲ ಈಗ ಅವಾಗೆಲ್ಲ 2 ಗೊಬ್ಬರ 3 ಗೊಬ್ಬರ ಹಾಕ್ತಿದ್ವಿ, ಈಗ 4 ಹಾಕ್ತಾವ ಹುಡ್ರಲ್ಲ ನಮ್ಮ ಮಕ್ಕಳು ಎಲ್ಲ 4 ಹಾಕ್ತಾವ. ನೀವು ಮಾತ್ರ ಗೊಬ್ಬರ ಇಲ್ಲದ ಉಣ್ತೀರಿ? ಇಲ್ಲ ಹಂಗ್ ಮಾಡಲ್ಲ. ನಾವು ಬೇರೆಯವರಿಗೆ, ನಮಗೆ ಹೆಂಗಂದ್ರೆ ಬೆಂಗಳೂರಿಂದ ಡಾಕ್ಟರ್ ಆರ್ಟ್ ಸ್ಪೆಷಲಿಸ್ಟ್ ಮಕ್ಕಳ ತಜ್ಞಾತ, ಅವರಿಗೆ ನಮ್ಮಿಂದಲೇ ಅಕ್ಕಿ ಹೋಗತ್ತೆ ಇಲ್ಲಿಂದ. ಹೌದಾ? ನಮ್ಮವ್ ಕೇಳ್ಕೊಂಡ್ ತಗೊಂಡ್ ಹೋಗ್ರ. ಈಗಲಿ ತಗೊಂತಾರ, ಈಗಲಿ ತಗೊಂತಾರ. ಈಗ ಊಟದ ಏನಾಗ್ಬಿಟ್ಟತ ಅಂದ್ರೆ ಅಕ್ಕಿ ಪಾಲಿಶ್ ಹೋಗ್ಬಿಡ್ತತಿ, ಅದ್ರ ಸತು ಇರಲ್ಲ. ಮನುಷ್ಯನಿಗೆ ಸತು ಹೆಂಗ್ ಬರ್ತತಿ? ನೀವು ನೇರವಾಗಿ ಭತ್ತ ಹೋಯ್ತಾರ ಅಥವಾ ಅಕ್ಕಿ ಕೊಡ್ತೀರ? ನೀವು ಅಕ್ಕಿ ಕೊಡ್ತೀವಿ. ಅಕ್ಕಿ ಕೊಡ್ತೀರಿ? ಅವರು ಡಾಕ್ಟರ್ ಅಲ್ಲ, ಅವ್ರಿಗೆ ಅಂತವೆಲ್ಲ ಮಾಡಕ್ ಆಗಲ್ಲ. ಸಮಸ್ಯೆ ಏನಾಗತ್ತಂದ್ರೆ ನಾವು ಹಾಕ್ಸಿ ಇಲ್ಲಿಂದ ಹಾಕೆಂದ್ರೆ ಕೊಡ್ತೀವಿ. ಈಗ ನಮಗೂ ಅಕ್ಕಿ ಬೇಕಂದ್ರೆ ಸಿಕ್ತು ನಿಮ್ಗೆ? ಕೊಡ್ತೀವಿ, ಒಳ್ಳೆ ಅಕ್ಕಿ. ಒಳ್ಳೆ ಅಕ್ಕಿ ಮತ್ತೆ ಗೊಬ್ಬರ ಜಾಸ್ತಿ ಹಾಕಿದ್ದಲ್ಲ. ಇಲ್ಲ ಈಗ ಅದನ್ನ ಯಾಕೆ ಅದೊಂದು ಮಾಡ್ತೀವಿ ಅಂದ್ರೆ, ಈಗ ಬೇರೆ ಬೆಳೆರ ನಾವು ಅಂದಾಗ ಇದು ಬೇರೆಯವರಿಗೆ ಅವ್ರಿಗೆ ಕೊಡ್ತೀವಿ ಅಂತಂದಲ್ಲ, ಅವ್ರಿಗೆ ನಮ್ಮ ಅಕ್ಕಿ ಕೊಟ್ರೆ ಅವ್ರು ತಾಣಲ್ಲ ಕರ್ಗ ತಗೊಂತಾರ. ಮಾಡಿದ್ರೆ ಲಾಭ ಜಾಸ್ತಿ ಐತಿ. ನಾವು ಸಾವಯವದಾಗ ಹೆಚ್ಚಿಗೆ ಮನೆಗೆ ಯೂಸ್ ಮಾಡ್ತೀವಿ. ನೀವು ಸಾವಯವದಲ್ಲಿ ಬೆಳೆದಿದ್ದನ್ನ ಈಗ ನೋಡಿ ಹೊರಗಡೆ ತಗೊಳಕ್ಕೆ ಜನ ಇದಾರಂತ ನಿಮ್ಗೆ ಗೊತ್ತಿದೆ. ಈಗ ಅದನ್ನೇ ಯಾಕೆ ಒಂದು ದೊಡ್ಡ ವ್ಯಾಪಾರ ದೃಷ್ಟಿಯಲ್ಲಿ ಬೆಳೆಸಬಾರ್ದು ನೀವು? ಅಲ್ಲ, ಮುಕ್ಕಾಲ್ ಭಾಗ ಬೆಳೆಸ್ಬೇಕು, ಮುಕ್ಕಾಲ್ ಭಾಗ ಎಲ್ಲ 100% ಬೆಳೆಸ್ಬೇಕು. ಇದಕ್ಕೆ ಅಡಿಟ್ ಆಗ್ಬಿಟ್ಟ ಹುಡ್ರಲ್ಲ, ಮಕ್ಕಳೆಲ್ಲ ಇವೆಲ್ಲ ವ್ಯವಸಾಯ ಮಾಡೋರು ಇದಕ್ಕೆ ಅಡಿಟ್ ಆಗ್ಬಿಟ್ಟಾವ. ಹಂಗಾಗಿ ಮತ್ತೆ ನಾವು ನೀವು ಯಜಮಾನರು ತಿಳಿಸಿ ಹೇಳ್ಬೇಕಲ್ಲ. ಎಲ್ಲ ತಿಳಿಸ್ತೀವಿ, ಎಲ್ಲ ಜಾಣರದಾರ, ಮಕ್ಕಳ ಬಗ್ಗೆ ಐತಲ್ಲ ಭಾರಿ ಜಾಣರದಾರ. ಹಂಗಾಗಿ ನಾವು ಮತ್ ನಮಗೆ ಮನೆಗೆ ಹಿಂಗ್ ಮಾಡ್ಕೊಂತೀವಪ್ಪ ಅಂತ ನಾವು ಒಂದೊಂದು 1 ಎಕರೆ ನಾವು ಮನೆಗೆ ಹಾಕ್ಸಂತೀವಿ ಟೋಟಲ್. ಅದ್ರಾಗ ಮತ್ ನಮಗೆ ಬೇಕಾದವರು ಡಾಕ್ಟ್ರು, ನಮ್ಮ ಬೇರೆ ಬೀಗರು, ನಮ್ಮ ತಂಗಿಯರು, ನಮ್ಮ ಅಕ್ಕರು ಹಿಂಗೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಕೊಡ್ತೀವಿ 4 ಪ್ಯಾಕೆಟ್ 2 ಪ್ಯಾಕೆಟ್. ಈಗ ಅವೀಸ ನಾವು ಒಂದ ಇಟ್ಕೊಳಕ್ಕಾಗಲ್ಲ, ಇಟ್ಕೊಂಡ್ರೆ ಹುಳ ಹಚ್ಚಿಬಿಡ್ತೈತಿ. ನಮಗೆ ಮನೆ ಬೇಕಾದಷ್ಟು ನಾವು ಸಾವಯವದಾಗ ಬೆಳಿತೀವಿ. ಹಿಂಗೆ ಯಾರಾದ್ರೂ ಬಂದು ನಮಗೂ ಸಾವಯವದಲ್ಲೇ ಬೆಳೆದದ್ ಬೇಕು ಅಂದ್ರೆ ಕೊಡ್ತೀರಿ ನೀವು? ಕೊಡ್ತೀವಿ. ಈ ವರ್ಷ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈಗ ನಾವು ಹೇಳ್ಸಂದಿರ್ತೀವಿ, ಅವ್ರಿಗೆ ತಪ್ಸಕ್ ಬರಲ್ಲ. ಯಾಕಂದ್ರೆ ಹೇಳ್ಸ್ಕೊಂಡಿರ್ತೀವಿ, ಹೇಳ್ಸಂದಿರ್ತೀವಲ್ಲ, ಅವ್ರಿಗೆ ತಪ್ಸಕ್ ಬರಲ್ಲ. ಅವ್ರು ಏನಂದ್ರೆ ಅವ್ರು ಅಕ್ಕಿ ಬೇಕಂತ ಫೋನ್ ಮಾಡ್ತಾರ ಅಷ್ಟೇ. ಅಂಗಡಿ ರೇಟಿಗೆ ನಾವು ಕೊಟ್ಟನಪ್ಪ ಅಂದ್ರೆ ನಮಗೆ ಲಾಭ ಆಕತಿ, ಆದ್ರೆ ನಾವು ಏನು ಕಡಿಮೆ ಕೊಡ್ತೀವಿ. ಸೋನಾ ಮಸೂರಿ ಭತ್ತವನ್ನ ನೀವು ಬೆಳೀತಾ ಇದ್ರಲ್ವಾ, ಅಂದ್ರೆ ಈಗ ಎಷ್ಟು ವರ್ಷದಿಂದ ಈ ಪದ್ಧತಿ ಇದೆ? ಇದು ಪೂರ್ವಿಕಿಂದ ಐತೆ, ಮೊದ್ಲಿಂದ ಪೂರ್ವಿಕಿಂದ ಐತೆ. ಈ ನಮ್ಮೂರಿಗೆ ಭತ್ತ ಕಬ್ಬು ತಂದದ್ದು ನಮ್ಮ ತಾತ. ನಮ್ಮ ತಾತರ ಹೆಸರೇನ್ರಿ? ಕೆ ಮಲ್ಲಪ್ಪ. ಅವರೇ ಇಲ್ಲಿ ಮೊದ್ಲು ಶುರು ಮಾಡಿದ್ದು? ಇಲ್ಲಿ ಶುರು ಮಾಡಿದ್ದ ಅವ್ರ. 108 ವರ್ಷ ಬಾಳೆ ಐತಿ. ಬರಗಾಲದಾಗ ಬದುಕ್ ಕೊಡ್ಬೇಕಂದ್ರೆ ನಮ್ಮ ತಾತ ಕೊಡ್ತದಂತ ಅವಾಗ. ಓಹೋ, ಬರಗಾಲ ಹಿಂದಕ್ಕೆ ಬರಗಾಲ ಬಂದ್ರೆ ಸುಮ್ನೆ ಒಂದ್ ಒಡ್ ಹಾಕ್ಸೋದು, ಏನೋ ಮಾಡ್ಸೋದು, ಕೆಲಸ ಮಾಡ್ಸೋದು ಬರಗಾಲದಾಗ ಜನರಿಗೆ ಒಂದು ಜೀವನಕ್ಕೆ ಆಶ್ರಯ ಆಗ್ಯದ ನಮ್ಮ ತಾತ. ನೋಡಿ, ಅಂತ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ನೀವು. ಸರಿ, ಭತ್ತದ ಬಗ್ಗೆ ಹೇಳಿ. ಈ ಸೋನಾ ಮಸೂರಿಯನ್ನ ಅದಕ್ಕೆ ಬಿತ್ತನೆ ಮಾಡ್ಕೊಳಕ್ಕೆ, ನಾಟಿ ಸಸಿಯನ್ನ ಮಡಿ ಮಾಡ್ಕೊಳ್ಳೋದಾಗಿರ್ಲಿ, ಹೊರಗಡೆಯಿಂದ ತರ್ತೀರಾ, ನೀವೇ ರೆಡಿ ಮಾಡ್ಕೊಳ್ತಾರೆ, ಹೇಗೆ? ನಮ್ಮ ಪೂರ್ವ ಪದ್ಧತಿಯಲ್ಲಿ ನಾವೆಲ್ಲ ಮನೆಯವ ಯೂಸ್ ಮಾಡ್ತಿದ್ವಿ. ಮನೆ ಅಂದ್ರೆ ಮನೆ ಭತ್ತವನ್ನೇ ಬೀಜ ಮಾಡ್ಕೊ ಬೀಜ ಮಾಡ್ತಿದ್ವಿ. ಮನೆ ಭತ್ತವನ್ನ ಬೀಜ ಮಾಡಿ ಮಡಿ ಹೊಡೆದು ನೀಟಾಗಿ ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಅವನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಅವಾಗ ಭತ್ತ ರೆಡಿ ಮಾಡ್ತಿದ್ವಿ. ಒಳ್ಳೆ ನೀಟಾಗಿ ಬರೋದಾಗಿ. ಅವಾಗೆಲ್ಲ ಔಷಧ ಇವೆ, ಯಾವ ಔಷಧನಿಗೆ ಇಲ್ಲ. ನೀವು ನೋಡಿಲ್ಲ ಅವಾಗೆಲ್ಲ? ಔಷಧ ನೋಡೇ ಇಲ್ಲ, ಈಗೆಲ್ಲ ಔಷಧ ಬಂದ್ಬಿಟ್ಟತಿ. ಆಗಿಗೆ 99% ಹೆಚ್ಚು ಕಮ್ಮಿ ಐತಿ. ಅವಾಗ ನೇಗಿಲೆ ಹೊಡಿತಿದ್ವಿ, ನೇಗಿಲೆ ಹೊಡಿತಿದ್ವಿ ಅಂದ್ರ 4 ಸಾಲು ಹೊಡಿತಿದ್ವಿ ನಾವು ನೇಗಿಲಿನ. ಇದು ಭತ್ತ ಹಚ್ಚ ಮಣ್ಣು ನಮಗೆ ಅದಕ್ ಬರ್ಬೇಕದು. ಓಹೋ, ಬೆಣ್ಣೆ ಆದಂಗ ಆಗ್ಬೇಕು. ಹಂಗಾಗಿ 4-5 ಸಲ ಹೊಡಿತಿದ್ವಿ. ಗೆಳೆಯಲ್ಲೇ ಬೇಸಾಯ ಅಂದ್ರೆ ಎತ್ತಿಲ್ಲೇ. ಈಗ ಹಂಗಲ್ಲ, 2 ಸಲ ತಿರುಗಿ ಬಿಡ್ತಾರ. ಈಗಿನ ವಾತಾವರಣ ಬೇರೆ, ಅವತ್ತಿನ ವಾತಾವರಣ ಬೇರೆ. 4 ಸಲ ಯಾಕೆ ಹೊಡಿತಿದ್ವಿ ಅಂದ್ರೆ ಭೂಮಿ ಒಳ್ಳೆ ಹದ ಬರಬೇಕು, ಬೆಣ್ಣೆ ಆದಂಗೆ ಆಗ್ಬೇಕು ಫಲ. ಇಂಪಾರ್ಟೆಂಟ್ ಭತ್ತಕ್ಕೆ ಬೆಣ್ಣೆ ಆದಂಗೆ ಆಗ್ಬೇಕು. ಅಯ್ಯಿ ನಾಟಿ ಬೇರು ಚೆನ್ನಾಗಿ ಬೆಳೆದು ಚೆನ್ನಾಗಿ ಬೆಳೆದು. ಈ ಭೂಮಿ ಭತ್ತದ ಬೆಳೆಯನ್ನ ಬೆಳೆಯುವಂತ ಗದ್ದೆ, ಅದ್ರ ಭೂಮಿ ಫಲವತ್ತಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಏನೇನ್ ಕೊಡ್ತೀರಿ ಅದಕ್ಕೆ? ಮೊದ್ಲ ರಂಟಿ ಹೊಡ್ತಿದ್ವಿ, ಫುಲ್ ರಂಟಿ ಹೊಡ್ತಿದ್ವಿ ಗಳವೆಲೆ. ಆಮ್ಯಾಗ ರಂಟಿನ 3 ಸಾಲ ಹೊಡೆದ್ ಬಿಡ್ತಿದ್ವಿ. 3 ಸಾಲ ಹೊಡೆದ್ ನೀರು ಹೋಗಿಸ್ತಿದ್ವಿ. ನೀರು ಹೋಗಿಸಿದಾಗ ಮತ್ತೆ ಅದ್ರಾಗ ಮತ್ತೊಂದು 3 ಸಾಲ ಹೊಡಿತಿದ್ವಿ. ಬೇಸಾಯ ಹಿಂದೆ ನಮ್ಮ ಪೂರ್ವರು ಮಾಡಿರೋದು, 8 ಸಲ ಹೊಲದಾಗ ಗಳೆ ಹೊಡಿದ್ರ ಅದು ಒಳ್ಳೆ ಫಲವತ್ತತೆ ಬರ್ತೈತಿ ಅಂತ ನಮ್ಮ ಅಜ್ಜಾರ ಹೇಳೋದು. 8 ಸಲ ಗಳೆ ಓಡಾಡ್ಬೇಕು, ಓಡಾಡ್ಬೇಕು ಓಡಾಡ್ಬೇಕಂದ್ರ ಚೆನ್ನಾಗಿ ವ್ಯವಸಾಯ ಮಾಡ್ಬೇಕು. ಈಗ ಕೆಬ್ಬು ಮಡಿಕೆ ಹೊಡಿತಿದ್ವಿ ಅವಾಗ ಎತ್ತುಗಳಲ್ಲಿ. ಈ ಕೆಬ್ಬು ಮಡಿಕೆ ಹೋಗ್ಬಿಟ್ಟಾವಲ್ಲ, ಕೆಬ್ಬು ಮಡಿಕೆ ಎಲ್ಲ ಗುಸಿರಿ ಸೇರಿಬಿಟ್ಟಾವ. ಅವಾಗಿಂದ ಬೇರೆ ಬೇಸಾಯ, ಈಗಿಂದ ಬೇರೆ. ಈಗ ಬಂದಾರ, ಈಗ ಬಂದಾರ ನಾವು ವಾಟ್ಸ್ಆ್ಯಪ್ ಇವನ್ನೆಲ್ಲ ನೋಡ್ತೀವಲ್ಲ, ಹಂಗ್ ಮಾಡ್ಬೇಕು ಹಿಂಗ್ ಮಾಡಕ್ ಅಂತ ಅಂತಾರ. ಅದು ಇದು ಪ್ರೋಗ್ರೆಸ್ ಬರವಲ್ದು. ಬಹಳ ಮಂದಿಗೆ ನಾನು ಹೇಳ್ತೇನೆ, ಪೂರ್ವಿಂದ ಐತಲ್ಲ ಆ ಟೈಪ್ ಮಾಡ್ರಪ್ಪ ಅಂತ ಅಂದ್ರೆ ಈಗ ಅದು ಬರಲ್ಲ ಈ ಪ್ರೋಗ್ರೆಸ್. ಈಗೆಲ್ಲ ನಮ್ಮ ಮಾತು ಕೇಳಲಾರ ಯಾರ. ಒಂದು ಉದಾಹರಣೆಗೆ, ಎತ್ತಿ ನೀರು ಮೈ ತೊಳ್ಯಾಕಂತ ಹೋಗ್ಯಾನ ಹುಡುಗ, ಎತ್ತಿ ನೀರು ಉಜ್ಜಿದ್ರೆ ನೀರು ಹಂಗ ಉಗ್ಬಾರ್ದಪ್ಪ ಅನ್ನೋ ಭಾವನೆ ಇಲ್ಲ. ಈಗ ನಾವು ಹೇಳಿದ್ರೆ ಎತ್ತ ನೀನ್ ತಂದೀಯ ನಾನ್ ತಂದೀಯ ಅಂತಾನ, ಅಂತ ಕಾಲ ಇದು. ಆದ್ರೂ ಇನ್ನೊಬ್ರಿಗೆ ಏನ್ ಹೇಳಂತ ಒಂದ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ರ. ನಾವೆಲ್ಲ ಯಜಮಾನ್ರಿ, ಯಾರು ಹೇಳಿ ಹೊಲ್ದಾಗ ಹಿಂಗ ಕುಂಟಿ ಹೊಡಿತಿದ್ದೆ. SLC ಪಾಸ್ ಆಯ್ತು, ಪಾಸ್ ಆಗಿ ಬಿಟ್ಟು ಕುಂಟಿ ಹೊಡಿತಿದ್ದೆ. ಕುಂಟಿ ಚಕ್ಕಿ ಉದುರಿಂದೆ ಅದು ವಾಳಾಗದು. ವಾಳ ಅಂದ್ರ ಬೋದಾಗದು, ಬೋದಾಗದು, ಸಿಕ್ಕಂದ್ ಬೋದಾಗದು. ಹಂಗಾಗಿ ಅಲ್ಲಿ ಒಬ್ರು ಬಂದ್ರೆ ಯಜಮಾನ್ರ, ಲೇ ಇದು ಯಾಕೆ ಬೋದಾಕತ್ತಲ್ಲ ಅಂತ. ತರುವಿದೆ ಚಕ್ಕಿ ಅಲ್ಲಿ ಬಿದ್ದಿತ್ತು, ಲೇ ಚಕ್ಕಿ ಬಿದ್ದತ್ ನೋಡಂದ. ಬಂದು ಚಕ್ಕಿ ಬಡ್ದ, ಮತ್ತೆ ರಿಪೀಟ್ ಹೊಡೆದೆ. ಇದು ನಿಮ್ಮ ಪರಸ್ಪರ ಕಲಿಕೆ ಇದೆಲ್ಲ. ಪೂರ್ವೆಲ್ಲ ಹೇಳೋರು ಹಂಗಿರ್ಬೇಕು, ಹಂಗಿ ಕಲಿಕೆ, ಕಲಿಕೆಯಿಂದ ಹಂಗಾತ. ಅದು ಏನಿಲ್ಲ ಹೇಳ್ದಲ್ಲ ಅಂದ್ರೆ, ಈಗ ಬದಲಾದ ಕಾಲಮಾನದಲ್ಲಿ ಈ ತರದ ಒಂದು ಸಂಬಂಧಗಳು ಇಲ್ದಂಗೆ ಆಗಿದೆ. ಸಂಬಂಧ 100% ಇಲ್ಲ. ನಾನು ಅವ್ರು ಇವ್ರು ಅಂದಂಗೆ ಬೇಯಂಗಿಲ್ಲ, ಏನ್ ಮಾಡಂಗಿಲ್ಲ. 100% ಸಂಬಂಧಗಳು ಇಲ್ಲ, ಕಮ್ಮಿ. ಈಗ ನಮ್ಮಲ್ದಕ್ ಹೋಗಿವಂದ್ರ ಯಾರು ಹೋಗಿ ಅವಾಗೆಲ್ಲ ತರಕಾರಿ ಹರ್ಕೊಂಬರೋರು. ಈಗ ಯಾರು ಹೊಲ್ದಕ್ ಹೋಗಿ ಯಾರು ಏನು ಹರ್ಕೊಂಬರಂಗಿಲ್ಲ, ಮುಟ್ಟಂಗಿಲ್ಲ, ಮುಟ್ಟಂಗಿಲ್ಲ. ಆಮೇಲೆ ನಾವು ತಿಂದು ಅವಾಗ ಬೇರೆ ಯೂಸ್ ಆಗವು. ಅಂದ್ರೆ ಈಗ ಸೋನಾ ಮಸೂರಿ ಭತ್ತವನ್ನ ಬೆಳೀತಿದ್ರಲ್ವಾ? ಹೌದು. ಯಾವ ಯಾವ ರೀತಿಯ ಗೊಬ್ಬರಗಳನ್ನ ನೀವು ಕೊಡ್ತಾ ಇದ್ರಿ ಅಂತ? ನಾವು ಅವಾಗ DAP ಹಾಕ್ತಿದ್ವಿ, ಪಟ್ಟಣೆ ಗೊಬ್ಬರ DAP ಹಾಕ್ತಿದ್ವಿ. ಎರಡನೇದು 10-26 ಇವನ್ನ ಹಾಕ್ತಿದ್ವಿ ಎರಡನೇ ಗೊಬ್ಬರ. ಇನ್ನೊಂದು ಗೊಬ್ಬರ ಪೊಟಾಸು ಯೂರಿಯಾ ಹಾಕ್ತಿದ್ವಿ. ಪೊಟಾಸು ಯೂರಿಯಾ ಹಾಕಿದ್ರೆ ಅದು ಮೂರನೇ ಗೊಬ್ಬರ ಆಯೋತ್. ಈಗ 4 ಹೋಗ್ತಾರ, ಅವಾಗೆಲ್ಲ 3 ಗೊಬ್ಬರದಲ್ಲೇ ಬೆಳಿತಿದ್ವಿ. ಆಮ್ಯಾಗ ಇನ್ನೊಂದು, ಅವಾಗ ಅವು 3 ಗೊಬ್ಬರದಲ್ಲಿ ಯಾಕೆ ಬೆಳಿತಿದ್ವಿ ಅಂದ್ರೆ ಕಮ್ಮಿ ಹಾಕ್ತಿದ್ವಿ ಗೊಬ್ಬರ ನಾವು. ಆಗಿನ ಪೂರ್ತಿಯಾಕ ಅವು ನಮಗೆ ಇದಾಗಬೇಕು. ಈಗೆಲ್ಲ ಹಂಗಲ್ಲ, ಅವಾಗ ನಾವು ಸಗಣಿ ಗೊಬ್ಬರ ಇರ್ತಿದ್ವಿ. ಸಗಣಿ ಗೊಬ್ಬರ ಇರೋದ್ರಿಂದ ಭೂಮಿ ಫಲವತ್ತಾಗಿರೋದು. ಈಗ ಅವಾಗೀಗ ಡಿಫ್ರೆನ್ಸ್ ಆಗಿದೆ. ಅಲ್ಲ, ಈಗ ನೀವು ಈಗ ಸಗಣಿ ಗೊಬ್ಬರದ ಪ್ರಮಾಣ ಕಡಿಮೆ ಮಾಡಿದಿರೋ, ಹೆಚ್ಚಿದೆಯೋ? ಇಲ್ಲ ಇಲ್ಲ, ನಾನು ನಮ್ಗೆ ಒಂದು 25 ಎಕರೆ ಇದೆ ಅಲ್ಲ, ಈ ಹೈನುಗಾರಿಕೆ ಇದೆ ನಮ್ಮದು. ಸೊ ಹಾಗಾಗಿ ನಿಮಗೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ. ಸಿಗುತ್ತೆ ಅಂದ್ರೆ ಹಂಗಲ್ಲ, ನಾವು ಈಗ 3 ಎಕರೆಗೆ ಹೋಗ್ತೇನೆ. ನಮ್ಮದು ಒಟ್ಟು ವರ್ಷ 3 ಎಕರೆಗೆ ನಾವು ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕ್ತೀರಿ? ಯಾಕಂದ್ರೆ ಮನೆ ಗೊಬ್ಬರ ಅಲ್ಲ, ಅದು ಟರ್ನ್ ಆಗಿ ಬರ್ತದೆ ನಮಗೆ. 25 ಎಕರೆಗೆ ಈ ಹೊಲ ಪಟ್ಟ ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಹಾಕ್ತಿವಿ. ಆ ಟೈಪ್ ಐತಿ. ಮೊದ್ಲಿಗೆಲ್ಲ 35-40 ಎಮ್ಮಿದ್ದು ನಮ್ಮ. ಅಂದ್ರೆ ಈಗ ಅಂಗಡಿ ಗೊಬ್ಬರದ ಪ್ರಮಾಣ ಬಳಕೆ ಕಡಿಮೆ ಕಡಿಮೆ ಅವಾಗ. ಪೂರ್ವಿಯಲ್ಲಿ ಅಂಗಡಿ ಗೊಬ್ಬರದ ಬಳಕೆ ಬಹಳ ಕಮ್ಮಿ, ಈಗ ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆಗಿದೆ. ಈಗ ಮಕ್ಕಳೆಲ್ಲ ಮುಂದರದಿದ್ದಾರೆ. ಈಗ ಅವ್ರಿಗೆ ಬಿಟ್ಟಿದ್ದೀರಿ ನೀವು? ಅವ್ರಿಗೆ ಬಿಟ್ಬಿಟ್ಟಿದ್ವಿ. ಆದ್ರೂ ಭತ್ತದ ಬೆಳೆಯ ವಿಚಾರದಲ್ಲಿ ನೀವು ಸ್ವಲ್ಪ ತಗೊಂತೀವಿ, ಕೇರ್ ತಗೊಂತೀವಿ. ನೀವು ಕೇರ್ ತಗೊಳ್ತಾ ಇದ್ರಿ? ಹೌದು, 100 ತಗೊಂತೀವಿ. ಯಾಕಂದ್ರೆ ನಮ್ದು ಬೇರೆ ಕೆಲ್ಸ ಇಲ್ಲಲ್ಲ, ಅದೇ ಸೊಸೈಟಿಗೆ ಹೋಗ್ತೀವಿ. ಅಲ್ಲಿ ಏನೋ ಮೀಟಿಂಗ್ ಇದ್ರೆ ಹೋಗ್ತೀವಿ, ಏನೋ ರೈತರಿಗೆ ಅನುಕೂಲ ಮಾಡ್ಬೇಕಂತಂದು ಹೋಗ್ತೀನಿ ಆ ಕಡೆಗೆ. ಏನೋ ಒಂದು ಅವ್ರ ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಭತ್ತ? ಈಗ 40-50 ಬರ್ತದೆ ಈಗ. ಈಗ ಅವಾಗ 35. 35 ಚೀಲನ ಕ್ವಿಂಟಲ್ ಚೀಲ? 75 ಕೆಜಿ ಚೀಲ. ಆಮೇಲೆ ಅವನ್ ಭತ್ತ ಎಲ್ಲ ಖರ್ಚಿಗೆ ಹಾಕ್ತಿದ್ವಿ, ಖರ್ಚಿಗೆ ಹಾಕ್ತಿದ್ವಿ. ನವಣಿ ಖರ್ಚಿಗೆ ಹಾಕ್ತಿದ್ವಿ. ಖರ್ಚಿಗೆ ಅಂದ್ರೆ ಖರ್ಚಿ ಮನೆಗ ಬಿದ್ದ ಖರ್ಚಿ ಇಟ್ಟು ಅವನ ಮನೆಗೆ ಹಾಕಿ ಮಾಡ್ಕೊಳ್ತಿದ್ರಿ. ಕಣಜ ಇದ್ದಂಗೆ, ಅದು ಕಣಜ ಇದ್ದಂಗೆ ಅವ ಹಾಕಿ ಅದಕ್ಕೆಲ್ಲ ಸಗಣಿ ರಾಡಿ ಬಳಿದು ಕಡೆಗೆ ಏನೋ ಇರಿಸತಿ ಹೋಗಿರಬಾರ್ದು ಆ ಟೈಪ್ ಮಾಡ್ತಿದ್ವಿ. ಈಗಲೂ ಇದಾವ ಆ ತರ? ಇಲ್ಲ ಇಲ್ಲ ಇಲ್ಲ, ಈಗಿಲ್ಲ. ಈಗೆಲ್ಲ ಮತ್ತೆ ಏನಂದ್ರೆ ಈಗ ಅಲ್ಲ ಮುಗಿದೋಗ್ಬಿಟ್ಟದ ಆ ಕಾಲ. ಖರ್ಚಿ ಅವೆಲ್ಲ ಮನೆ ಇಲ್ಲ ಈಗ. ಇಲ್ಲ ಇಲ್ಲ ಇಲ್ಲ, ಖರ್ಚಿಗೆ ಹಾಕಲ್ಲ ಈಗ. ಈಗ 6 ಒಂದ್ಸಲ ಬೆಳಿತೀವಿ, ರಿಟರ್ನ್ ಮಾಡ್ಕೊಂಡ್ ಬೇಕಾದಷ್ಟು ಇಟ್ಕೊಳ್ತೀರಿ, ಉಳಿದಿದ್ದು ಮಾರ್ತೀರಿ? ಮಾರ್ತೀವಿ ಮನೆಗಂತ. ಇದು ಹೇಳಿದಲ್ಲ ಸಾವಯವದಾಗ ಅನುಕೂಲ ಮಾಡ್ಕೊಂತೀವಿ. ಭತ್ತ ಲಾಭದಾಯಕವಾಗಿದೆಯಾ ನಿಮ್ಗೆ? 100% ಲಾಭದಾಯಕ ಐತಿ. ಈಗಿನ ರೇಟಿಗೆ ಅವಾಗಿನ ರೇಟಿಗೆ ಡಿಫ್ರೆನ್ಸ್. ಅವಾಗ 400 ರಿಂದ 600, ಈಗ 3,000 ಮಟ್ಟ ಬಂದೈತಿ ಈಗ ಭತ್ತ ಭತ್ತ ಕ್ವಿಂಟಲ್ಗೆ ಕ್ವಿಂಟಲ್ಗೆ. ಅವಾಗೆಲ್ಲ 600 ಅದು ಆ ಕಾಲ, ಈಗ 4-5 ಸಾವಿರ ಆಗ್ತದೆ. ಅಲ್ಲ ಆಗ್ಬೋದು, ಇನ್ ನೆಕ್ಸ್ಟ್ ಆಗ್ಬೋದು 4-5 ಸಾವಿರ, ನಾವು ಅನ್ಕೋಬೇಕು ಅಷ್ಟೇ, ನಮ್ಮ ಮನಸ್ಸಿನಾಗ ಅನ್ಕೋಬೇಕು. ಈಗ ಎಷ್ಟೊಂದು 3,000 ಆದ್ರೆ ಇದೆ? 3,000 ಐತಿ. 3,000 ಸಿಗ್ತದೆ. ಹಾ ಹಾ, ಒಂದು ಎಕರೆಗೆ ಎಷ್ಟು ಲಾಭ ಬರ್ತದೆ ನಿಮಗೆ, ಎಷ್ಟು ಖರ್ಚಾಗ್ತದೆ? ನನ್ನ ವ್ಯಾಲ್ಯೇಷನ್ ಪ್ರಕಾರ ಒಂದು 22,000 ರೂಪಾಯಿ ಖರ್ಚಾಗತ್ತೆ. ಖರ್ಚು ಇರ್ತದೆ, ಖರ್ಚು ಲಾಭ ಆಗತ್ತೆ, ಉಳಿದದ್ದು ಲಾಭ ಆಗತ್ತೆ. ಒಂದು ಎಕರೆಗೆ ಎಷ್ಟು ಆದಾಯ ಬರ್ತದೆ? ಅದು ಒಂದು 20,000 ಬರ್ಬೋದು. 20,000 ಬರ್ಬೋದು. ಈಗ ಎಷ್ಟು, ಒಂದು 45 ಕ್ವಿಂಟಲ್ ತೆಗಿತೀರಾ ನೀವು? ಹೌದು, 45. 45 ಪಾಕೆಟ್ ತೆಗಿತೀರಾ? 45 ಪಾಕೆಟ್. ರೇಟು ಒಂದು ಪಾಕೆಟ್ಗೆ ಎಷ್ಟು ಸಿಗ್ತದೆ? ಈಗ ಜಾಸ್ತಿ 3,000 ಸಹ, ಒಂದು 3,000. 2,800. ನಿಯರ್ 3,000 ಅನ್ಬೇಕು. ಈಗ 3,000 ಅನ್ಕೊಳ್ಳಿ ಬೇಡ, ಒಂದು 2,900 ಆವರೇಜ್ ಅಂತ ಇಟ್ಕೊಳ್ಳಿ. 2,900. 130,000 ಚಿಲ್ಲರ ಆಗ್ತದೆ. ಉಳಿತೈತಿ, ಉಳಿತೈತೆ, ಉಳಿತೈತೆ. 30,000 ಖರ್ಚಾದ್ರೂ ಸಹಿತ 100,000ವರೆಗೂ ದುಡಿಬಹುದು. ದುಡಿಬಹುದು. ಮನ್ಸು ಮಾಡ್ಬೇಕಷ್ಟ, ನಾವು ಮನ್ಸು ಮಾಡ್ಬೇಕು ಅದಕ್ಕೆಲ್ಲ, ರೋಗ ರುಚಿ ಇನ್ನುಳಿದು ಏನು ಪ್ರಾಬ್ಲಮ್ ಇದ್ರೆ. ಆಮೇಲೆ ಕೆಲವೆಲ್ಲ ಭತ್ತ ಹತ್ತಲ್ಲ. ಏನೇನು ರೋಗ ಬರ್ತದೆ ಇದು ನೋಡ್ರಿ? ಅದು ನೋಡ್ರಿ, ಬೇರ್ಕೊಳ್ಳೆಯೋದು ರೋಗ ಬರ್ತದೆ. ಬೇರ್ಕೊಳ್ಳೆಯೋದು ರೋಗ ಬರ್ತದೆ. ಆಮ್ಯಾಗ ತೆನಿ ಔಟ್ ಆಗೋದು ಬರ್ತದೆ. ತೆನಿ ಹೊಡಿಯುವಾಗ, ತೆನಿ ಹೊಡಿಯುವಾಗ ಸುಳಿ ಬಿದ್ದು ಅದು ಸುಳಿಯಾಗ ಹುಳ ಇರ್ತದೆ ಅಂತ, ಅದು ಬರ್ತದೆ. ಅವಾಗೆಲ್ಲ ಎಂಟ್ರೆ ಸ್ವಲ್ಪ ರೋಗ ಈಗೆಲ್ಲ. ಸೊ ಇಷ್ಟರಲ್ಲಿ ಕಂಟ್ರೋಲ್ ಆಗ್ತಿತ್ತು ನಿಮ್ಗೆ? ಅವು ಒಳ್ಳೆ ಕಂಟ್ರೋಲ್ ಆಗತ್ತೆ. ಕಂಟ್ರೋಲ್ ಆಗತ್ತ, ಹೆಗಲ ಮೇಲೆ ಹಾಕೊಂಡು ಹೊಡಿತಿದ್ವಿ ಟ್ಯಾಂಕಿ, ಹೆಗಲ ಮೇಲೆ ಹಾಕೊಂಡು ಹೊಡೆದ್ವಿ. ಅವಾಗೆಲ್ಲ ಈಗ ಈ ಹಂಗ್ ಮಾಡಿಲ್ಲ. ಈಗ ಈಗ ಇದು ಇದು ಬಂದತ್ತೆ ಟ್ರ್ಯಾಕ್ಟರ್ ಇಲ್ಲಿ, ವೈರ್ ಬಿಟ್ಕೊಂಡು ಸೀದಾ ಒಂದತ್ತಲ್ಲಿ ಸರಿಬಿದ್ರೆ ಹಂಗ್ ಮಾಡಿದಿ ನಮ್ಮ ಹುಡುಗ್ರು, ಹಂಗ್ ಮಾಡಿದ್ರು. ಟೆಕ್ನಾಲಜಿ ಬಳಸ್ತದ್ರಿ ಈಗ ಮಕ್ಕಳು. ಆಳಿಂದ ಸಮಸ್ಯೆ ಐತಲ್ಲ, ಸಮಸ್ಯೆ ಇರೋದ್ರಿಂದ ಒಂದ್ 3-4 ಆಳು ಹೊಡೆಯಂಗಿಲ್ಲ, ಬರೀ ವೈರ್ ಹಾಕೊಂಡು ಹೋಗೋದು. ಸುಮ್ನೆ ಹಿಡ್ಕೊಂಡು ಹೋಗ್ಬಿಟ್ರೆ ಆಯ್ತು. ಒಬ್ರು ಹೊಡಿತಾರ, ಇನ್ನುಳ್ಕೇರ್ ಹಂಗ ವೈರ್ ಹಾಕೊಂಡು ಹೋಗೋದು. ಅಲ್ಲಿ ಟ್ಯಾಂಕ್ ಒಂದ್ ಕಡೆಗೆ ಇರ್ತದೆ, ಒಂದ್ ಕಡೆಗೆ ಇರ್ತದೆ. ಓಹೋ, ಆ ಟೈಪ್ ಮಾಡಿದಾರೆ. ಆಳುಗಳ ಸಮಸ್ಯೆಯಿಂದ ಈ ತರ ಆಳುಗಳ ಸಮಸ್ಯೆ ದೊಡ್ಡ ಸಮಸ್ಯೆ ಆಳುಗಳು. ಅದನ್ನ ಹೇಳಿದ್ರೆ ಕಣ್ಣ ನೀರ್ ಬರ್ತಾವ. ಅವಾಗ ಇಷ್ಟ್ ಮಂದಿ ಬೇಕಂದ್ರೆ ಹೆಚ್ಚಿಗೆ ಬರೋರು, ಹೆಚ್ಚಿಗೆ ಬಂದ್ರು ವಾಪಸ್ ಕಳಿಸಿಲ್ಲ ನಾವು ಅವತ್ತು. ಅವ್ರಿಗೆ ಕೆಲಸ ಕೊಟ್ಟು ಬದುಕು ಮಾಡಿಸಿದ್ವಿ ಅವತ್ತಿನ ಕಾಲ. ಇವತ್ತು ಹಂಗಿಲ್ಲ, ಇವತ್ತು ಒಂದ್ ಆಳು ಹಿಡ್ಕೋಬೇಕಂದ್ರೆ ಬದುಕು ಮಾಡ್ದಂಗೆ ಮಾಡಿಸ್ಕೋಬೇಕು. ಅವ್ರು ಹೆಂಗ್ ಮಾಡ್ತಾರೆ ಹಂಗ್ ಮಾಡಿಸ್ಕೋಬೇಕು, ಹಂಗ್ ಮಾಡಿಸ್ಬೇಕು. ನಾವು ಮಾಡಿಸ್ಯಾಕ ಬರಲ್ಲ ಅವ್ರು. ಹಂಗ ಆ ಟೈಪ್ ಅದು ಕಷ್ಟ ಆಗಿದೆ. ಸರಿ, ಇದನ್ನೆಲ್ಲ ಅಂದ್ರೆ ಈ ತರದ ಕಾರ್ಮಿಕರ ಸಮಸ್ಯೆ ಅಥವಾ ಏನು ನಿಮ್ಮ ದೃಷ್ಟಿಯಲ್ಲಿ ಇದೆ ಅನ್ನೋದಾದ್ರೆ, ನಿಮ್ಮ ಕುಟುಂಬದವರೇ ಇದನ್ನ ನಿರ್ವಹಿಸ್ಕೊಂಡು ಹೋಗ್ಬೋದು? ನಿರ್ವಹಿಸನ್ ನಮ್ಮ ಮನೆ ಯಾರು ಖಾಲಿ ಇಲ್ಲ, ಇಲ್ಲ ಈಗಲೆಲ್ಲ ಎಲ್ಲರೂ ಬಿಜಿ. ಎಲ್ಲರೂ ಬಿಜಿ ಅಂದ್ರೆ ಎಲ್ಲರೂ ಕೆಲಸ ಮಾಡ್ತೀವಿ ಹೊಲ್ದಾಗ. ಹೊಲ್ದಲ್ಲೇ ಕೆಲಸ ಮಾಡ್ತೀವಿ, ಹೊಲ್ದಲ್ಲೇ ಕೆಲಸ ಮಾಡ್ತೀವಿ. ಮತ್ತೆ ಬಹಳ ಹೊಲ ಅಲ್ಲ, ಅವಾಗ ಅನಿವಾರ್ಯವಾದಾಗ ಆಳ್ಬೇಕು. ಇವತ್ತು ಒಂದ್ ಆಕಳ ಸಾಕಕ ಒಂದ್ ಆಳುಗಳ ಮಂದಿ ಐತಿ. ನಮ್ಮದು ಹಂಗಲ್ಲ, 3,800. 3,000 ರೂಪಾಯಿ ಒಂದು 800 ರೂಪಾಯಿ ಒಂದ್ ಕರ ತಗೊಂಡು 27 ಆಕಳ ಹೆಚ್ಚ ಮಾಡಿದ್ದೆ. ಈಗಲೇ ಅದಾವ, 5 ಅದಾವ ಈಗ. ಅವ್ ಮೇವಿನ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತು, ಮೇವಿನ ಸಮಸ್ಯೆ ಆಗಿ ಕೈ ಬಿಟ್ಬಿಟ್ಟೆ. ಈಗ ಎಷ್ಟಿದಾವ ದನಕರುಗಳು? ಈಗ 5 ಅದಾವ. 5 ಎತ್ತುಗಳು, ಆಕಳುಗಳು? ಇಲ್ಲ, ಆಕಳ 5 ಆಕಳುಗಳು. ಆಕಳ ಒಂದ್ ಕರ ಐತಿ, 4 ದೊಡ್ಡ. ಯಾವ ತಳಿದದು? 2 ಗಿರ ಅದಾವ, 3 ಹೆಚ್ಚಾಕ್ಪದಾವ. ಹೈನುಗಾರಿಕೆ ಲಾಭದಾಯಕ? ಹೈನುಗಾರಿಕೆ ಲಾಭದಾಯಕ ಅಂದ್ರೆ ಪರ್ಫೆಕ್ಟ್ ಲಾಭದಾಯಕ, ಮನ್ಸು ಕೊಟ್ಟು ಮಾಡ್ಬೇಕು. ಎಷ್ಟು ಹಾಲು ಬರ್ತದ್ರಿ ಈಗ? ಈಗ ಕಮ್ಮಿ ಐತ್ರಿ ನಮ್ದು, ಈಗ ಗಬ್ಬದಾಗೆಲ್ಲವು. 7 ತಿಂಗಳ ನಂತರ ಬಿಟ್ಬಿಡ್ತೀನಿ ಹಿಂಡದ, ಯಾಕಂದ್ರೆ ಒಳ ಕರುಕ ಅದಕ್ಕೆಲ್ಲ ಡೆವಲಪ್ ಆಗ್ಬೇಕಲ್ಲ. ಈ ಸುಮ್ ಬರೀ ಹಿಂಡದ ಮಾಡಿದ್ರೆ ಉಪಯೋಗ ಆಗಲ್ಲ, ಕರ ಒಳಗ ಸಣ್ಣದಾಗಿ ಬಿಡ್ತೈತಿ, ಮುಂದೆ ಬಾಳಲ್ಲ ಅದು, ಆ ಟೈಪ್ ಆಗಿಬೇಕು. ಹಂಗಾಗಿ ನಾನು 7 ತಿಂಗಳು ನೋಡ್ತೇನೆ, 7 ತಿಂಗಳಾದ್ರೆ ಬಂದ್ ಮಾಡ್ಬಿಡ್ತೇನೆ. ಅಲ್ಲ, 6 ತಿಂಗಳಾಗ ಬಂದ್ ಮಾಡ್ತೀವಿ ನಾವು, ಯಾಕಂದ್ರೆ ಒಪ್ಪತ್ ಮಾಡ್ತೀವಿ. ಅವಾಗ 15 ದಿನಕ್ಕೆ ಒಪ್ಪತ್ ಮಾಡ್ತೀವಿ, ಒಂದ್ ಟೈಮ್ ಮಾಡ್ತೀವಿ. ಆಮ್ಯಾಗ ಇನ್ನೊಂದು 15 ದಿನ ಆದ್ರೆ ಪೂರ ಬಿಡ, ಯಾಕಂದ್ರೆ ಕೆಚ್ಚಲ್ ಬಾವಿದ ಒಂದು ಸಮಸ್ಯೆ ಐತೆ ಅದು. ಹಾಲು ಹಂಗ ಬಿಟ್ರೆ ಕೆಚ್ಚಲ್ ಬಾವ ಸಮಸ್ಯೆ ಐತೆ. ಅವಾಗ ಬೇಕಾದಾಗ ಸ್ವಲ್ಪ ಆ ಸಮಸ್ಯೆ ಬರಬಾರ್ದಂತ ಒಂದಿಷ್ಟು ಹಾಲು ಕ್ಲೀನ್ ಮಾಡ್ಕೊಂತೀವಿ. ಅದು ಹಾಲು ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲಿ ಡೈರಿ ಐತ್ರಿ. ಡೈರಿ ಇದೆ. ಹಾಲು ಕೊಡುವಂತ ಆಕಳು ಎಷ್ಟು ಕೊಡ್ತಿತ್ತು ನಿಮ್ಗೆ? ನಮ್ಮದು 10 ಲೀಟರ್ ಮೇಲೆ ಕೊಟ್ಟದ್ದು. 10 ಲೀಟರ್ ಮೇಲೆ ಒಂದು ಟೈಮಿಗೆ, ಬೆಳಿಗ್ಗೆ ಒಂದು ಟೈಮಿಗೆ. ಒಂದು ಆಕಳು ದಿನಕ್ಕೆ 20 ಲೀಟರ್ ಕೊಡ್ತದೆ ಬೆಳಿಗ್ಗೆ. ಹೌದೌದು, ಬೆಳಿಗ್ಗೆ ಸಾಯಂಕಾಲ 20 ಲೀಟರ್. ಇವ ನಾವಲ್ಲ 25 ಲೀಟರ್ ಬೆಳಿಗ್ಗೆ ಇಪ್ಪತ್ತೈದು. ನಿಮ್ಮ ಮನೆಯಲ್ಲಿ ದಿನ 100 ಲೀಟರ್ ಹಾಲು ಉತ್ಪಾದನೆ ಆಗ್ತಿತ್ತು? ಇಲ್ಲ, 50 ಲೀಟರ್ ಆಗುತ್ತೆ. 50 ಲೀಟರ್ ಆಕತ್ತ. ಹೆಂಗಂದ್ರೆ ಮತ್ತೆ ಹಿಂದೆ ಮುಂದೆ ಇರ್ತಿದ್ವಲ್ಲ, ಹಂಗೆ ಅವರೇಜ್ ಒಂದು ಹಿಂಡದು ಒಂದು ಬಿಡ್ತಿದ್ವಿ, ಇವೆಲ್ಲ ಇದ್ವಲ್ಲ ಹಿಂದೆ ಮುಂದೆ ಹಾಕದ್ವು. ಆಮೇಲೆ ಮೇವಿನ ಒಂದು ಸಮಸ್ಯೆ ಆಯ್ತು, ಬರಗಾಲ ಬಂದು ನಮ್ಮನ್ನೆಲ್ಲ ಒದ್ದಾಡ್ಸಿಬಿಡ್ತು. ಎಲ್ಲೆಲ್ಲೇ ದಾವಣಗೆರೆ ಬೆಳಿಗ್ಗೆ ಅಲ್ಲೆಲ್ಲ ಹೋಗಿ ಮೇವು ತಂದೀನಿ, ಹುಲ್ಲ ಅದನ್ನ ತಾಮಂದಿ 3 ದಿನದ ಖಾಲಿ ಆಗಿಬಿಡೋದು. ಯಾಕಂದ್ರೆ ಆಹಾರ ಚೆನ್ನಾಗಿ ಕೊಡ್ಬೇಕಲ್ಲ, ಕೊಡ್ಬೇಕು. ಹಂಗಾಗಿ ನೀವೇ ಬೆಳ್ಕೊಳಕ್ ಆಗಲ್ವಾ ದನಕಳಿಗೆ? ಅವಾಗಿಲ್ಲ, ಅವಾಗ ಬರ ಬಂದಿತ್ತು ಅಷ್ಟೇನ. ಹಾಲಿನ ರೇಟ್ ಏನಿದೆ ಯಜಮಾನ್ರಿ? ಈಗ 30 ರೂಪಾಯಿ ಸರ್. ನಾವೆಲ್ಲ 8 ರೂಪಾಯಿ 10 ರೂಪಾಯಿ. 2 ಸಲ ಅಧ್ಯಕ್ಷ ಹಾಲಿನ ಡೈರಿ, ಒಂದ್ಸಲ ಡೈರೆಕ್ಟರ್, 2 ಸಲ ಅಧ್ಯಕ್ಷ. ಅದು ಸೇವೆನೂ ಮಾಡಿದ್ರಿ. ಸೇವೆ ಈಗ ನಿಮ್ಗೆ ದಿನ ಹಾಲಿಂದನೇ ಒಂದು 1500 ರೂಪಾಯಿ ಆದಾಯ ದಿನ, ಪ್ರತಿದಿನ 5 ಸರ್ ಅದೇ ಆಗುತ್ತೆ. ಬಟ್ ಅವುಗಳನ್ನ ನೋಡ್ಕೊಳ್ಳೋದು ಎಲ್ಲ ಕೆಲಸ ಯಾರು ಮಾಡ್ತಾರೆ? ನಾವು ನಮ್ಮ ಹುಡುಗರು ಮಾಡ್ತಾರೆ ಸರ್. ಮಾಡ್ತಾರೆ. ನಮ್ಮ ತಮ್ಮ, ನಮ್ಮ ಮಕ್ಳು ಎಲ್ಲ ಕೂಡು ಕುಟುಂಬ ನಿಮ್ದು? ಅಣ್ಣ ತಮ್ಮ ಇಬ್ಬರು ಕೂಡದಿ. ಮಕ್ಕಳು ಎಲ್ಲ ಎಷ್ಟಿದಾರೆ? ಇಬ್ಬಳರ್ ಗಂಡ್ ಮಕ್ಳು, ಒಬ್ಬತ್ತ ಉಪಾಧ್ಯಕ್ಷ ಇದಾನ ಪಂಚಾಯ್ತಿ. ಓಹೋ. ಒಬ್ಬತ್ತ ಹಿರಿಯ ಮಗ ಮದ್ವಿ ಮಾಡಿ ಮೊನ್ನೆ. ಆಮೇಲೆ ನಮ್ಮ ತಮ್ಮ ಒಂದ್ ಮಗ ಐತಿ, ಈಗ ಓಸಕಚ್ಚಿನ ಕೊಟ್ಟೂರಾಗ SLC ವರ್ಷ. ಒಟ್ಟಾರೆ ನಿಮ್ಮ ಪ್ರಕಾರ ಒಂದು ರೈತಾಕಿ ಕುಟುಂಬ ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಕೃಷಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ಒಂದು ಆರ್ಥಿಕವಾಗಿ ಸಮೃದ್ಧಿಯಿಂದ ಜೀವನ ಮಾಡಬಹುದು? 100% ಮಾಡಬಹುದು ಸರ್, ಆರ್ಥಿಕದಿಂದ 100% ಮಾಡಬಹುದು. ಯಾವ್ದೇ ಹೆಂಗ್ ಬೇಕಾಗ ಮಾಡಿದ್ರೆ ಆಗಲ್ಲ. ಕರೆಕ್ಟ್. ಈಗ ನಮ್ ತಮ್ಮ ಬೆಳಿಗ್ಗೆ 4:00 ಎದ್ ಬಿಡ್ತಾನ. ಅವೆಲ್ಲ ಸಗಣಿ ಬೆಳೆಯೋದು ಅವಂತವೆಲ್ಲ ಮಾಡ್ತಾನ. ಮಾಡಿ ಆಮೇಲೆ ಇಡ್ತಾನ, ಕಡಿಗೆ ಕಟ್ತಾನ, ಆಮೇಲೆ ನಮ್ಮ ಮಕ್ಕಳು ಹಿಡಿತಾವ. ಮುಂಜಾನೆ ಒಬ್ರು ಮಾಡೋದಲ್ಲ, ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಒಳ್ಳೇದು ಕುಟ್ರೇಶಪುರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಕೊಟ್ರೇಶಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಗೀತೆ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾಗಿಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಹೊಂಗೆ ಸಿಮರೂಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ ಹೊಂಗೆ ಸಿಮರೂಪ ಬೆಳೆದು ನಾವು ಇಂಧನ ಸಕ್ಷಮರಾಗೋಣ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಇಂಧನ

ಕನಸು ಬಂದಿರುವುದು ಬಾಳಿಗೆ ತೊಗಸು ರೆಡಿಯಾಗಿದೆ ನಮ್ಮ ಮನಸ್ಸು ಆಳಲು ಈ ಸ್ಪೇಸು ಕ್ರಮ ಜರುಗಿಸಬೇಕು ಹಿರಿಯೋ ತಿಸ್ಗ ಹೆಡಮುರುಗಿ